ದ್ರಾವಣ ರೈತರ ಕಲ್ಯಾಣ ಎಲ್ಲ ಬೆಳೆಗಳಿಗೆ ಕೊಡಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನುವಾಲ್ಗಿ ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಆನಂದದಿಂದ ಆಲಿಸಿದಿರಿ ಇದರ ಪ್ರಾಯೋಜಕರು ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ಆತ್ಮೀಯ ರೈತ ಬಾಂಧವರೇ ಒಂದು ಅವಶ್ಯ ಸೂಚನೆಯಿಂದ ಗಮನಿಸಬೇಕು ನಿನ್ನೆ ನಮ್ಮ ಕೃಷಿರಂಗ ಪ್ರಸಾರದ ಸಮಯದೊಳಗೆ ಅಂತರ್ಜಾಲದ ಅಡಚಣೆಯಿಂದಾಗಿ ಮೇಘ ಸಂದೇಶ ಪ್ರಸಾರದೊಳಗೆ ವ್ಯತ್ಯಯ ಆಯಿತು ನ್ಯೂಸ್ ಆನ್ ಏರ್ ಆಪ್ ಮೇಲೆ ನಮ್ಮ ಈ ಮೇಘ ಸಂದೇಶ ಕಾರ್ಯಕ್ರಮ ಅದರಿಂದಾಗಿ ಪ್ರಸಾರ ಆಗಲಿಲ್ಲ ಅದಕ್ಕಾಗಿ ನಾವು ನಿನ್ನೆ ಹೇಳಿದ್ವಿ ಈ ಕಾರ್ಯಕ್ರಮವನ್ನು ನಾವು ಮತ್ತೆ ಮರು ಪ್ರಸಾರ ಮಾಡ್ತೀವಿ ಅಂತ ಹೇಳಿದ್ವಿ ಅದಕ್ಕಾಗಿ ಯಾರಿಗೆ ನ್ಯೂಸ್ ಆನ್ ಏರ್ ಆಪ್ ಮೇಲೆ ಕೇಳುವುದು ಸಾಧ್ಯ ಆಗಿರಲಿಲ್ಲ ಅವರು ಗಮನಿಸಬೇಕು ಈಗ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಮೇಘ ಸಂದೇಶ ವಾರದ ಮುನ್ನೋಟವನ್ನ ಮರು ಪ್ರಸಾರ ಮಾಡ್ತಾ ಇದ್ದೀವಿ ಅದನ್ನ ನಾವೀಗ ಕೇಳೋಣ ಮುಂದಿನ ದಿನಗಳಲ್ಲಿ ಆತ್ಮೀಯರೇ ನಮ್ಮ ಮುಂದಿರುವಂತಹ ವಾರ ಅಂದ್ರ ಬುಧವಾರ ಆಗಸ್ಟ್ 4 ಹಿಡ್ಕೊಂಡು ಬರುವ ಮಂಗಳವಾರ ಆಗಸ್ಟ್ 10 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ ಬೀದರ್ ರಾಯಚೂರು ವಿಜಯಪುರ ಕೊಪ್ಪಳ ಯಾದಗಿರಿ ಬಳ್ಳಾರಿ ಬಾಗಲಕೋಟ್ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗದ ಅನ್ನೋದನ್ನ ನಾವೀಗ ಗಮನಿಸೋಣಂತ ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ಕಳೆದ ವಾರ ಯಾವ ರೀತಿಯಾದಂತಹ ವಾತಾವರಣ ಇತ್ತು ಅದೇ ರೀತಿಯಾದಂತಹ ವಾತಾವರಣವನ್ನ ನಾವು ಈ ವಾರ ಕೂಡ ನೋಡಬಹುದಾಗಿದೆ ಅಂತೇಳಿ ತಜ್ಞರು ಸೂಚನೆ ಕೊಡ್ತಾ ಇದ್ದಾರೆ ಈ ವಾರ ಎಲ್ಲಾ ಜಿಲ್ಲೆಗಳಲ್ಲಿ ಮಿಶ್ರ ವಾತಾವರಣ ಇರಬಹುದಾಗಿದೆ ಚದುರಿದಂಗ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಮೋಡ ಕವಿದ ವಾತಾವರಣ ಮೋಡ ಮುಸುಕಿದ ವಾತಾವರಣ ಬಿಸಿಲಿನ ವಾತಾವರಣ ಹಿಂಗ ಎಲ್ಲಾ ಸನ್ನಿವೇಶಗಳನ್ನ ಈ ವಾರ ನಾವು ನೋಡಬಹುದಾಗಿದೆ ಇದು ಸ್ಥೂಲವಾಗಿ ಚಿತ್ರಣ ಆಯಿತು ಇನ್ನ ಜಿಲ್ಲಾವಾರು ಸವಿಸ್ತಾರವಾಗಿ ಮಳೆಯ ಸಾಧ್ಯಾಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣಂತ ಕಲಬುರಗಿ ಜಿಲ್ಲೆ ಒಳಗ ಗುರುವಾರ 5ನೇ ತಾರೀಕು 70 ಶುಕ್ರವಾರ 6ನೇ ತಾರೀಕು ಮತ್ತು ಮಂಗಳವಾರ 10ನೇ ತಾರೀಕು %80 ಶನಿವಾರ 7 ರವಿವಾರ 8 ಸೋಮವಾರ 9 ಈ ಮೂರು ದಿನಗಳಂದು %90 ಅನ್ನುವಂತಹ ಸೂಚನೆ ಅದ ಕಲಬುರಗಿ ಜಿಲ್ಲೆಯೊಳಗೆ ವಾರಪೂರ್ತಿ ಪ್ರತಿ ದಿವಸ ಹಗುರವಾಗಿ ಚದುರಿದಂಗ ಮಳೆಯ ಸಾಧ್ಯತೆಗಳು ಅದಾವ ಬೀದರ್ ಜಿಲ್ಲೆಯೊಳಗೆ ಬುಧವಾರ 4ನೇ ತಾರೀಕು ಮಳೆಯ ಸಾಧ್ಯತೆಗಳು %75 ಗುರುವಾರ 5ನೇ ತಾರೀಕು 70 ಶುಕ್ರವಾರ 6 ಶನಿವಾರ 7 ಈ ಎರಡು ದಿವಸ %90 ರವಿವಾರ 8ನೇ ತಾರೀಕು 85 ಸೋಮವಾರ 9 ಮತ್ತು ಮಂಗಳವಾರ 10ನೇ ತಾರೀಕು %80 ಬೀದರ್ ಜಿಲ್ಲೆಯೊಳಗೆ ವಾರಪೂರ್ತಿ ಪ್ರತಿ ದಿವಸ ಹಗುರವಾಗಿ ಚದುರಿದಂಗ ಮಳೆ ಆಗಬಹುದು ಬಾಗಲಕೋಟೆ ಜಿಲ್ಲೆಯೊಳಗೆ ಬುಧವಾರ 4ನೇ ತಾರೀಕು ಮಳೆಯ ಸಾಧ್ಯತೆಗಳು %75 ಗುರುವಾರ 5 ಶುಕ್ರವಾರ 6ನೇ ತಾರೀಕು %85 ಶನಿವಾರ 7 ರವಿವಾರ 8 ಸೋಮವಾರ 9 ಈ ಮೂರು ದಿವಸ %90 ಮತ್ತು ಮಂಗಳವಾರ 10ನೇ ತಾರೀಕು %80 ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ ಬಾಗಲಕೋಟೆ ಜಿಲ್ಲೆಯೊಳಗೆ ಚದುರಿದಂಗ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ವಾರಪೂರ್ತಿ ಪ್ರತಿ ದಿವಸ ನಾವು ನೋಡಬಹುದಾಗಿದೆ ರಾಯಚೂರು ಜಿಲ್ಲೆಯೊಳಗೆ ಬುಧವಾರ 4ನೇ ತಾರೀಕು ಮಳೆಯ ಸಾಧ್ಯತೆಗಳು %60 ಗುರುವಾರ 5ನೇ ತಾರೀಕು 75 ಶುಕ್ರವಾರ 6ನೇ ತಾರೀಕು ಮತ್ತು ಸೋಮವಾರ 9ನೇ ತಾರೀಕು %80 ಶನಿವಾರ 7 ರವಿವಾರ 8 %90 ಮತ್ತು ಮಂಗಳವಾರ 10ನೇ ತಾರೀಕು %65 ಅನ್ನುವಂತಹ ಸೂಚನೆ ಅದ ರಾಯಚೂರು ಜಿಲ್ಲೆಯೊಳಗೆ ವಾರಪೂರ್ತಿ ಪ್ರತಿ ದಿವಸ ಚದುರಿದಂಗ ಹಗುರವಾಗಿ ಮಳೆ ಆಗಬಹುದು ವಿಜಯಪುರ ಜಿಲ್ಲೆಯೊಳಗೆ ಬುಧವಾರ 4ನೇ ತಾರೀಕು ಮಳೆಯ ಸಾಧ್ಯತೆಗಳು %70 ಗುರುವಾರ 5ನೇ ತಾರೀಕು %80 ಶುಕ್ರವಾರ 6ರಿಂದ ಮಂಗಳವಾರ 10ನೇ ತಾರೀಕಿನ ತನಕ %90 ಅನ್ನುವಂತಹ ಸೂಚನೆ ಅದ ವಿಜಯಪುರ ಜಿಲ್ಲೆಯೊಳಗೆ ವಾರಪೂರ್ತಿ ಪ್ರತಿ ದಿವಸ ಚದುರಿದಂಗ ಹಗುರವಾಗಿ ಮಳೆಯ ಸಾಧ್ಯತೆಗಳನ್ನು ನಾವು ನೋಡಬಹುದಾಗಿದೆ ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 4ನೇ ತಾರೀಕು ಮಳೆ ಸಾಧ್ಯತೆಗಳು ಶೇಕಡ 65, ಗುರುವಾರ 5, ಶುಕ್ರವಾರ 6 ಶೇಕಡ 85, ಶನಿವಾರ 7ರಿಂದ ಮಂಗಳವಾರ 10ನೇ ತಾರೀಕಿನ ತನಕ 4 ದಿವಸಗಳವರೆಗೆ ಶೇಕಡ 90ರಷ್ಟು ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗ ವಾರಪೂರ್ತಿ ಪ್ರತಿ ದಿವಸ ಚದುರಿದಂಗ ಹಗುರವಾಗಿ ಮಳೆ ಆಗಬಹುದು. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 4ನೇ ತಾರೀಕು ಮಳೆ ಸಾಧ್ಯತೆಗಳು ಶೇಕಡ 70, ಗುರುವಾರ 5ನೇ ತಾರೀಕು 75, ಶುಕ್ರವಾರ 6ನೇ ತಾರೀಕು 85, ಶನಿವಾರ 7ನೇ ತಾರೀಕು, ರವಿವಾರ 8ನೇ ತಾರೀಕು ಶೇಕಡ 90, ಸೋಮವಾರ 9, ಮಂಗಳವಾರ 10ನೇ ತಾರೀಕು ಶೇಕಡ 80ರಷ್ಟು ಅನ್ನುವಂತಹ ಸೂಚನೆಯಾದ. ಯಾದಗಿರಿ ಜಿಲ್ಲೆ ಒಳಗ ವಾರಪೂರ್ತಿ ಪ್ರತಿ ದಿವಸ ಚದುರಿದಂಗ ಹಗುರವಾಗಿ ಮಳೆ ಆಗಬಹುದು. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 4ನೇ ತಾರೀಕು ಬಹುತೇಕ ಒಣ ವಾತಾವರಣ ಇರಬಹುದಾಗಿದ, ಮಳೆ ಸಾಧ್ಯತೆಗಳು ಶೇಕಡ 45ರಷ್ಟು, ಗುರುವಾರ 5ನೇ ತಾರೀಕು ಮತ್ತ ಸೋಮವಾರ 9ನೇ ತಾರೀಕು ಶೇಕಡ 80, ಶುಕ್ರವಾರ 6ನೇ ತಾರೀಕು 75, ಶನಿವಾರ 7ನೇ ತಾರೀಕು 85, ರವಿವಾರ 8ನೇ ತಾರೀಕು 90 ಮತ್ತು ಮಂಗಳವಾರ 10ನೇ ತಾರೀಕು ಶೇಕಡ 70ರಷ್ಟು ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ ಒಂದನ್ನು ಬಿಟ್ಟು ಉಳಿದ ಎಲ್ಲ ದಿನಗಳಲ್ಲಿ ಪ್ರತಿ ದಿವಸ ಚದುರಿದಂಗ ಹಗುರವಾಗಿ ಮಳೆ ಆಗಬಹುದು. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 4ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 75ರಷ್ಟು, ಗುರುವಾರ 5ನೇ ತಾರೀಕು 70, ಶುಕ್ರವಾರ 6ನೇ ತಾರೀಕು 80, ಶನಿವಾರ 7, ರವಿವಾರ 8, ಸೋಮವಾರ 9, ಈ 3 ದಿವಸ ಶೇಕಡ 90, ಮಂಗಳವಾರ 10ನೇ ತಾರೀಕು ಶೇಕಡ 85ರಷ್ಟು ಅನ್ನುವಂತಹ ಸೂಚನೆಯಾದ. ಸೊಲ್ಲಾಪುರ ಜಿಲ್ಲೆ ಒಳಗ ವಾರಪೂರ್ತಿ ಪ್ರತಿ ದಿವಸ ಚದುರಿದಂಗ ಹಗುರವಾಗಿ ಮಳೆ ಆಗಬಹುದು. ಜಹೀರಾಬಾದ್ ತಾಲೂಕಿನೊಳಗ ಬುಧವಾರ 4ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 70, ಗುರುವಾರ 5ನೇ ತಾರೀಕು 75, ಶುಕ್ರವಾರ 6ನೇ ತಾರೀಕು, ಶನಿವಾರ 7ನೇ ತಾರೀಕು, ಈ 2 ದಿವಸ ಶೇಕಡ 90, ರವಿವಾರ 8ನೇ ತಾರೀಕು 85, ಸೋಮವಾರ 9 ಮತ್ತು ಮಂಗಳವಾರ 10ನೇ ತಾರೀಕು ಶೇಕಡ 80ರಷ್ಟು ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಜಹೀರಾಬಾದ್ ತಾಲೂಕಿನೊಳಗ ವಾರಪೂರ್ತಿ ಪ್ರತಿ ದಿವಸ ಹಗುರವಾಗಿ ಚದುರಿದಂಗ ಮಳೆಯ ಸಾಧ್ಯತೆಗಳನ್ನು ನಾವು ನೋಡಬಹುದಾಗಿದೆ. ಇದು ಸವಿಸ್ತಾರವಾದಂತಹ ಒಂದು ಮುನ್ಸೂಚನೆ ಆಯಿತು. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪಾ ಅಂತಂದ್ರೆ, ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಮುಂದಿರುವಂತಹ ವಾರದ ಅವಧಿಯೊಳಗೆ ಮಿಶ್ರ ವಾತಾವರಣ ಇರಬಹುದಾಗಿದೆ, ಚದುರಿದಂಗ ಹಗುರವಾಗಿ ಮಳೆ ಆಗಬಹುದು. ಮಳೆಯ ಪ್ರಮಾಣ ಅಂತದೇನಿರುವುದಿಲ್ಲ, ಒಂದು ತಾವು ಗಮನಿಸಬೇಕು. ನಾವು ಈ ಅಂಕಿಗಳನ್ನೇನು ಹೇಳಿದ್ದೀವಿ, ಶೇಕಡ 90 ಇರಬಹುದು, ಶೇಕಡ 75, 60, 40 ಹಿಂಗೆ ಏನು ಅಂಕಿಗಳು ಬರ್ತಾವ, ಈ ಅಂಕಿಗಳು ಮಳೆಯ ಸಾಧ್ಯತೆಯನ್ನ ತಿಳಿಸ್ತವೆ ಹೊರತಾಗಿ ಮಳೆಯ ಪ್ರಮಾಣವನ್ನ ತಿಳಿಸುವುದಿಲ್ಲ ಅನ್ನೋದು ತಮ್ಮ ಗಮನಕ್ಕೆ ಇರಲಿ. ಬಹಳಷ್ಟು ಜನರು ತಾವು ಪ್ರಮಾಣ ಅಂತ ಹೇಳಿ ತಿಳ್ಕೊಳ್ತಾ ಇದ್ದೀರಿ, ಅದು ಅಲ್ಲ. ಶೇಕಡ 90 ಅನ್ನುವಂಥದ್ದು ಮಳೆಯ ಸಾಧ್ಯತೆಗಳನ್ನ ತಿಳಿಸ್ತಾ ಇದೆ, ಪ್ರಮಾಣವನ್ನ ಅಲ್ಲ. ಇದನ್ನ ತಾವು ಒಂದ್ ವೇಳೆ ಹಂಗ್ ತಿಳ್ಕೊಂಡಿದ್ರಿ ಅಂತಂದ್ರೆ ಕರೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ನಮ್ಮ ವಿನಂತಿ ಅದ. ಈ ವಾತಾವರಣದೊಳಗ ಬದಲಾವಣೆಗಳು ಆಗಬಹುದು, ಅದನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ತಾವು ನಮ್ಮ ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಬಳಸಿಕೊಂಡ್ರೆ ಬಹಳ ಅನುಕೂಲ ಆಗ್ತದ. ಈ ವಾರ ಕೂಡ ತಮಗೆ ಕೃಷಿ ಚಟುವಟಿಕೆಗಳನ್ನ ಮಾಡಿಕೊಳ್ಳೋದಕ್ಕೆ ಅನುಕೂಲ ಸಿಗ್ತದ ಅಂತ ಹೇಳಿ ನಾವು ಭಾವಿಸ್ತೀವಿ. ಎಲ್ಲೆಲ್ಲಿ ಮಳೆ ಆಗಿಲ್ಲ ಅಲ್ಲಿ ಮಳೆ ಆಗಲಿ ಅಂತಲೂ ಕೂಡ ನಾವು ಹಾರೈಸ್ತಾ ಇದ್ದೀವಿ. ಇಷ್ಟು ಮಾಹಿತಿ ವಿಚಾರಗಳ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರಗಳು. ತಜ್ಞವಾಣಿ ರೈತ ಬಂದರಿಗೆಲ್ಲ ನಮಸ್ಕಾರ. ರೈತ ಬಂದವರೇ, ಕಲಬುರಗಿ ಆಕಾಶವಾಣಿ ಕೇಂದ್ರ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಜಂಟಿಯಾಗಿ ಕಳೆದ ಹಲವಾರು ವರ್ಷಗಳಿಂದ ತಮಗಾಗಿ ಹೊಸ ಹೊಸ ಬೆಳೆಗಳ ಪರಿಚಯ ಮಾಡಿಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ಈ ನಿಟ್ಟಿನೊಳಗೆ ನಾವು ಪರಿಚಯ ಮಾಡಿಕೊಟ್ಟಾಗ ಕೆಲವೊಬ್ಬ ಪ್ರಗತಿಪರ ರೈತರು ಅವನ್ನ ತಮ್ಮ ಹೊಲದೊಳಗೆ ಬೆಳೆದಿರುವಂತದ್ದು, ಆಮೇಲೆ ಅದರಿಂದ ಆಗಿರುವಂತಹ ಅನುಭವ ಮತ್ತು ಯಾವ ರೀತಿ ಲಾಭ ಆಯಿತು ಅನ್ನೋದನ್ನ ಸಹಿತ ನಮ್ಮ ಜೊತೆಗೆ ಹಂಚಿಕೊಂಡಿರೋದು ನಮ್ಗೆ ಬಹಳ ಖುಷಿ ಕೊಡುವಂತ ಸಂಗತಿ. ಇವತ್ತು ನನ್ನ ಜೊತೆಗೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ವಿಜ್ಞಾನಿಗಳಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಪಿ ವಾಸುದೇವ ನಾಯಕ್ ಅವರದ್ರ ಅವರನ್ನ ಮಾತಾಡಿಸಿ ಅವಕ್ಯಾಡು ಆಮೇಲೆ ವಾಟರ್ ಆಪಲ್ ಈ ಎರಡು ಹಣ್ಣಿನ ಬೆಳೆಗಳನ್ನ ಪರಿಚಯ ಮಾಡಿಕೊಡೋಣ, ಮತ್ತೆ ಅದಕ್ಕೆ ಮಣ್ಣು ಹೋಗೋಣ ಹೆಂತದಬೇಕು, ನಮ್ಮಲ್ಲಿ ಅದನ್ನ ಬೆಳಿಬಹುದು ಹೆಂಗ, ಬೆಳೆದ್ರ ಮುಂದೆ ಮಾರಾಟ ಹೆಂಗ, ಯಾಕಂದ್ರೆ ನಮ್ಮ ರೈತರಿಗೆ ಸಮಸ್ಯೆ ಬರೋದು ಮಾರಾಟದ್ದು. ಬೆಳಿತೀರಿ, ತಂತ್ರಜ್ಞಾನ ಇರ್ತದೆ, ಎಲ್ಲ ಇರ್ತದೆ, ಮಾರಾಟದ ಸಮಸ್ಯೆ ಇರ್ತದೆ. ಈ ಎಲ್ಲ ವಿಷಯಗಳನ್ನ ಅವರನ್ನ ಮಾತಾಡಿಸಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡೋಣ. ನಮಸ್ಕಾರ ವಾಸುದೇವ ನಾಯ್ಕ ಅವರೇ. ನಮಸ್ಕಾರ ಸರ್. ನಾಗಲೇ ರೈತರ ಜೊತೆಗೆ ಮಾತಾಡುವಾಗ

ಸಿಂಥೆಟಿಕ್ ಅಲ್ಲ ಸರ್, ಆಕ್ಚುಲಿ ಸಿಂಥೆಟಿಕ್ ಇದ್ರೆ ಅದನ್ನ ಗೌರ್ಮೆಂಟ್ ಅವರು ಅದನ್ನ ಅಲೋ ಮಾಡಲ್ಲ ಸರ್ ಆಕ್ಚುಲಿ. ಸರ್, ಮತ್ತೆ ನಮ್ಗೆ ಉಪಯೋಗ ಮಾಡುವಂತವ್ರಿಗೆ ಈ ಸಾಮಾನ್ಯವಾಗಿ ಆಪಲ್ ಮೇಲೆ ವ್ಯಾಕ್ಸ್ ಹಚ್ಚುವಂತದ್ದು ನಮಗೆ ಒಂದು ಸಂಬಂಧ ಬರುವಂತದ್ದು, ಅದು ಸಿಂಥೆಟಿಕ್ ಹಚ್ಚರು ಅಥವಾ ನ್ಯಾಚುರಲ್ ಹಚ್ಚರು ನೈಸರ್ಗಿಕ ಹಚ್ಚರು ಅಂತ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಸರ್? ಅದು ನಮಗೆ ಗೊತ್ತಾಗಲ್ಲ ಸರ್ ಆಕ್ಚುಲಿ, ಅದು ಲ್ಯಾಬೋರೇಟರಿ ಕಳ್ಸಿದ್ರೆ ಅಷ್ಟೇ ಆಗುತ್ತೆ. ಬಟ್ ಏನಪ್ಪ ಗ್ರಾಹಕರಿಗೆ ನಾನು ಹೇಳಿ ಇಷ್ಟಪಡ್ತೇನೆ ಅಂದ್ರೆ, ನೀವು ಆಪಲ್ ತಂದಿದ್ದೆ ಅದಲ್ಲಿ ಸ್ವಲ್ಪ ಊರು ಬೆಚ್ಚು ನೀರು ಮಾಡಿ ಆ ಆಪಲ್ ಒಂದ್ 2-3 ನಿಮಿಷ ಹೊರಗೆ ಬಿಡ್ರಿ, ಬಿಟ್ಟಿದ್ದ ನಂತರ ಅದು ವ್ಯಾಕ್ಸಿನ್ ಇದೆಲ್ಲ ಇದು ಡಿಸಾಲ್ವ್ ಆಗುತ್ತೆ ಸರ್. ಓಹೋ ಹೋಹೋ, ಅದೇ ಯಾವ್ದಕ್ಕೆ ವ್ಯಾಕ್ಸಿನ್ ಒಲ್ದಕ್ಕ? ಹೌದು ಸರ್, ಅಂದ್ರೆ ಬಿಸಿ ನೀರಲ್ಲಿ ಹಾಕಿ ಒಂದ್ 5 ನಿಮಿಷ ಬಿಟ್ಟು ಆಮೇಲೆ 5 ನಿಮಿಷ ಬಿಟ್ಟು ಆಮೇಲೆ ಅದನ್ನ ಒರೆಸಿ ತಿಂದಿದ್ದಲ್ಲಿ ಏನೂ ಆಗಲ್ಲ ಸರ್. ಆಕ್ಚುಲಿ ಏನು ಸಣ್ಣ ಮಕ್ಕಳಿಗೆ ತಿನ್ಸ್ಬೇಕಂದ್ರೆ ಮೇಲಿಂದೆಲ್ಲ ಪದರ ತೆಗಿತಾರೆ ಸರ್, ಸೊಪ್ಪಿತೆ ತಗಿಸಿ ಒಳಗಿಂದಷ್ಟೇ ತಿನ್ಸ್ತಾರೆ, ಅದರಿಂದ ಏನು ಸಿಗಲ್ಲ. ಆಕ್ಚುಲಿ ಕಾರ್ಬೋಹೈಡ್ರೇಟ್ ಸಿಗುತ್ತೆ, ಬಟ್ ಆಂಟಿಆಕ್ಸಿಡೆಂಟ್ ಇರೋದೇ ಕೆಂಪು ಬಣ್ಣದಲ್ಲಿ ಇರುವಂತದ್ದು ಸರ್ ಅದರಲ್ಲಿ ಇರುವಂತದ್ದು. ಅದಕ್ಕೆ ಅದನ್ನ ಮಿಕ್ಸಿನಲ್ಲಿ ರುಬ್ಬಿ ಬೇಕಾದ್ರೆ ಮಕ್ಕಳಿಗೆ ತಿನ್ಸೋದ್ರಿಂದ ಒಳ್ಳೆ ರೀತಿಯ ಒಂದು ಉಪಯೋಗ ಆಗುತ್ತೆ. ಆದ್ರೆ ಒಂದೇ ಆದ್ರೆ ನೀವು ಚಲೋತ್ನಾಗಿ ಬಿಸಿ ನೀರ್ನಾಗ ಒಂದ್ 5 ನಿಮಿಷ ಇಟ್ಟು ಚಲೋತ್ನಾಗ ಒರೆಸಿದ್ರೆ ಮಕ್ಕಳು ಕೊಡಬಹುದು, ನಾವು ದೊಡ್ಡವರು ತಿನ್ಬಹುದು, ಏನ್ ಸಮಸ್ಯೆ ಆಗುದಿಲ್ಲ ಅಂತ ಹೇಳ್ತಾ ಇದ್ರೆ. ರೋಸ್ ಆಪಲ್ ಅಲ್ಲಿ ವೆರೈಟಿ ಇದಾವ ಸರ್ ಕೆಲವು, ಬಿಗ್ ಫ್ರೂಟ್, ಬಿಗ್ ರೆಡ್ ಅಂತ ಹೇಳಿ, ಆಮೇಲೆ ವೈಟ್ ನಾವ್ ವೈಟ್ ಅಂತ ಇದಾವ ಸರ್, ವೈಟ್ ನಾವ್ ವೈಟ್, ಪಿಂಕ್, ಬಿಗ್ ಫ್ರೂಟ್ ಮತ್ತೆ ಬೆಗ್ ರೆಡ್ ಅಂತ ಹೇಳಿ. ಸರ್, ಇದು ಯಾವ ದೇಶದಂತ್ರಿ ಮೂಲವಾಗಿ? ಇದು ಮಲೇಷ್ಯಾ ದೇಶದ ಸರ್. ಇದು ನಮ್ಮ ದೇಶಕ್ಕೆ ಯಾವಾಗ ಬಂತು ಮತ್ತೆ ನಮ್ಮ ರಾಜ್ಯದಲ್ಲಿ ಏನಾದ್ರು ಬೆಳಿಲಿತ್ತಾರಂತ್ರಿ ಹೆಂಗ? ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಜನ ಬೆಳೀತಾ ಇದಾರೆ, ಸುಮಾರು 16ನೇ ಶತಮಾನದಲ್ಲಿ ನಮ್ಮ ದೇಶಕ್ಕೆ ಇದು ಇಂಟ್ರೊಡ್ಯೂಸ್ ಆಗಿದೆ ಸರ್. ಓ, ಅಂದ್ರೆ ಇದು ಬಹಳ ಹಳೆದಂದಂಗ ಆಯ್ತು ಸರ್. ಇದು ಬಹಳ ಬಹಳ ಹಳೆ ಸರ್. ಹೌದು, ಆಕ್ಚುಲಿ ಕಾಡಲ್ಲಿ ಇದ್ದಿದ್ದ ಬೆಳೆ ಸರ್, ಇದು ನಾಡಿಗೆ ಬಂದಿದೆ ಅಷ್ಟೇ ಸಂಶೋಧನೆ ಮುಖಾಂತರ. ಹೌದಾ? ಆಮೇಲೆ ಇದ್ರ ಮೇಲೆ ಸಾಕಷ್ಟು ವರ್ಕ್ ರಿಸರ್ಚ್ ಆಗ್ತಾ ಇದೆ ಸರ್. ಬೇರೆ ಬೇರೆ ಯಾವ ಟೈಪ್ ನಾವು ರಿಸರ್ಚ್ ವ್ಯಾಲ್ಯೂಡೆಡ್ ಪ್ರಾಡಕ್ಟ್ ಮಾಡಬಹುದು, ಯಾವ ಟೈಪ್ ಈ ಕಡಿಮೆ ದರದಲ್ಲಿ ಯಾವ ಟೈಪ್ ಅವ್ರಿಗೆ ಸಾಮಾನ್ಯ ಗ್ರಾಹಕರಿಗೆ ಹೆಂಗ್ ಸರಬರಾಜು ಮಾಡಬಹುದು ಅಂದ್ರೆ ಸಿಎಫ್ ಟೈರ್ ಅವರು ರಿಸರ್ಚ್ ಮಾಡ್ತಾ ಇದಾರೆ. ಮುಂದಿನ ದಿನಗಳಲ್ಲಿ ಇದ್ರದ್ದೆಲ್ಲ ಬೈ ಪ್ರಾಡಕ್ಟ್ ಎಲ್ಲ ಸಿಗುತ್ತೆ ಸರ್. ಅಂದ್ರೆ ತಾವ್ ಹೇಳೋದು ಸರ್, ಈಗ ನಮ್ಮ ರೈತರು ಬೆಳೆದ್ರು ಅಂತಂದ್ರೆ ಅದೆಲ್ಲ ಸಂಶೋಧನೆ ಬಂದು ಹೊರಗೆ ಬರೋದ್ರೆ ನಮ್ಮ ರೈತರಲ್ಲಿ ಹಣ್ಣು ರೆಡಿ ಇರ್ತದ, ಅದ್ರ ಒಂದು ಒಳ್ಳೆ ಲಾಭ ಮಾಡ್ಕೊಳಕ್ ಬರ್ತದೆ. ಯಾಕಂದ್ರೆ ಎಲ್ಲರೂ ಬಂದು ಬೆಳೆದು ಅವಾಗ ನಾವು ಬೆಳಿಲಿಕ್ಕೆ ಹೋದ್ರೆ ಮತ್ತೆ 3-4 ವರ್ಷ ಬೇಕು ಅದು. ಸರಿ ಸರ್, ಖಂಡಿತವಾಗಿ ಸರ್ ಮಾಡಬಹುದು ಸರ್. ಮತ್ತೆ ಇದು ಇಳುವರಿ ಬಂದು 3-5 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್, ಅಪ್ಟು 30-40 ವರ್ಷ ಮಟ್ಟ ಇರ್ತದೆ ಸರ್ ಬೆಳೆದು. ಮತ್ತೆ ಒಂದ್ ಗಿಡಕ್ಕೆ ಎಷ್ಟು ಹಣ್ಣು ಸಿಗ್ತದೆ ಅಂತ ಏನಾರ ಹೇಳಬಹುದು? ಸುಮಾರು 600-700 ಹಣ್ಣುಗಳು ಸಿಗ್ತದೆ ಸರ್ ಒಂದ್ ಗಿಡದಿಂದ 1 ವರ್ಷಕ್ಕೆ. ಮತ್ತೆ ಇದ್ರ ರೇಟ್ ಏನಂತಾರೆ ಸದ್ಯ ಒಂದು ಮಾರ್ಕೆಟ್ ನಾನು ನೋಡಿದ್ರೆ ವಿಚಾರ ಮಾಡಿ? ಇದು 150 ರೂಪಾಯಿ ಇದೆ ಸರ್ ಪರ್ ಕಿಲೋ. ಪರ್ ಕೆಜಿ? ಇದು ಪರ್ ಕೆಜಿಗೆ ಒಂದು 12 ಹಣ್ಣು ಇರ್ತಾವ ಸರ್? ಜಾಸ್ತಿ ಒಂದ್ 20 ಫ್ರೂಟ್ ಬರ್ತಾವ, ಸಣ್ಣ ಸಣ್ಣ ಇರ್ತಾವ. ಸಣ್ಣ ಇರ್ತಾವ ಅಂದಂಗಾಯ್ತು ಸರ್. ವೈಟ್ ವೈಟ್ ಕಡಿಮೆ, ಬಹಳ ವೈಟ್ ಕಡಿಮೆ ಇರ್ತಾವ ಸರ್. ಹೌದಾ? ಅಂತ ಇದೊಂದು ಕ್ಯಾಂಡಿ ಮಾಡಬಹುದು ಸರ್. ಈಗ ನೆಲ್ಲಿಕಾಯಿ ಹೆಂಗ್ ಕ್ಯಾಂಡಿ ಮಾಡ್ಕೊಂಡ್ ತಿಂತೀವಲ್ಲ ಸರ್, ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನೆಲ್ಲಿಕಾಯಿ ಕ್ಯಾಂಡಿ ಹೆಂಗ್ ಮಾಡ್ತೀವಿ, ಇದ್ರದ್ದು ಕ್ಯಾಂಡಿ ಮಾಡಬಹುದು ಸರ್. ಜಾಮ್ ಟೈಪ್ ನು ಮಾಡಿ ತಿನ್ಬಹುದು ನಾವು? ಮಾಡಬಹುದು ಖಂಡಿತವಾಗಿ ಸರ್. ಮುಂದಿನ ಈಗ ವೈನ್ ವೈನ್ ಬರ್ತಾ ಇದೆ ಸರ್ ಆಲ್ರೆಡಿ. ಬೆಂಗಳೂರು ವಿಶ್ವವಿದ್ಯಾಲಯ ಅಲ್ಲಿ ಪೋಸ್ಟ್ ಆರ್ಡರ್ ಡಿಪಾರ್ಟ್ಮೆಂಟ್ ಅವರು ಇದ್ದ ವೈನ್ ಮಾಡಿದ್ದಾರೆ ಸರ್. ಅಂದ್ರೆ ಬರೋ ದಿನಗಳಲ್ಲಿ ಇದಕ್ಕೆ ಹೆಚ್ಚಿನ ಒಂದು ಬೇಡಿಕೆ ಬರುವಂತದ್ದು ಎಲ್ಲಾ ಅವಕಾಶಗಳು ಅದಾವ. ಸರ್, ಮತ್ತೆ ಇದು ಅಂತರ ಹೆಂಗ್ ಹಚ್ಚಬೇಕು, ಯಾವ ರೀತಿ ಅಂತ ಸ್ವಲ್ಪ ಹೇಳ್ತಾರೆ ಸರ್? ಅದು ಅಂತರ ಇದೆ ಅಲ್ಲ ಸರ್, ಅದು 15 ಫೀಟಿಗೆ ಒಂದ್ ಸರ್. 15 ಫೀಟ್ ಸಾಲಿಂದ ಸಾಲು, ಗಿಡನ ಗಿಡ 15 ಫೀಟ್ ಸರ್. ಇದರಲ್ಲಿ ಎಲ್ಲಾ ರೀತಿಯ ಏನು ದವಸಧಾನ್ಯಗಳು, ತರಕಾರಿ, ಹೂ ಎಲ್ಲಾನು ಸಹ ಬೆಳೆಸಬಹುದು. ಸಾಮಾನ್ಯವಾಗಿ ರೈತರು 3 ಅಡಿ ಏನು ಅಗಲ, ಉದ್ದ ಮತ್ತೆ ಆಳ ಗುಂಡಿಗಳನ್ನ ತೊಡೆದು ಇದರಲ್ಲಿ ನಾವು ಸಿಫಾರಸು ಮಾಡಿರುವಂತಹ ಕೊಟ್ಟಿ ಗೊಬ್ಬರ ಅಂದ್ರೆ ಸುಮಾರು 2 ಪುಟ್ಟಿಯಷ್ಟು ಕೊಟ್ಟಿ ಗೊಬ್ಬರ, 1 ಪುಟ್ಟಿಯಷ್ಟು ಮರಳು, ಆಮೇಲೆ ಬೇವಿನ ಹಿಂಡಿ ಸ್ವಲ್ಪ ಒಂದು 100 ಗ್ರಾಮ್, ಇವುಗಳನ್ನೆಲ್ಲ ಮಿಕ್ಸ್ ಮಾಡಿ ಗುಂಡಿ ತುಂಬಿ ಹಾಕಿ ಒಂದು 6 ತಿಂಗಳ ನಂತರ ಒಂದು ಪಿಂಚಿಂಗ್ ಅಂತ ಹೇಳ್ತಾರೆ, ಅಂದ್ರೆ ಕೂಡಿ ಚೂಟು ಗೋವಿಕೆ ಮಾಡೋದ್ರಿಂದ ಕೌಲುಗಳು ಜಾಸ್ತಿ ಬಂದು ನಮ್ಮ ಮುಂದಿನ ಒಂದು 2-3 ವರ್ಷದಲ್ಲಿ ಅದು ಕಾಯಿ ಬಿಡಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಾವು ಸಪೋರ್ಟ್ ಕೊಡೋದು ಅದೇನ ಅವಶ್ಯಕತೆ ಇಲ್ಲ ಅಂತಾರೆ ಅರ್ಲಿ ಸ್ಟೇಜ್, ಯಾಕಂದ್ರೆ ಕಸಿ ಮಾಡಿರ್ತಾವಲ್ಲ ಸರ್, ಕಸಿ ಎಲ್ಲ ಗಿಡಗಳು ನಾವು ಸಪೋರ್ಟ್ ಕೊಡ್ಲೇಬೇಕು, ಇಲ್ಲ ಮುರಿದು ಬೀಳೋ ಸಾಧ್ಯತೆ ಹೆಚ್ಚಿಗೆ. ಮುರಿದ್ಬಿಡ್ತಾವ. ಆಮೇಲೆ ಏನಂತ ಕಸಿ ಮಾಡಿರೋ ಜಾಗ ಏನಿದೆ ಅಲ್ಲ ಸರ್, ಅದು ಭೂಮಿ ಮಟ್ಟದಿಂದ ಅಟ್ಲೀಸ್ಟ್ ಒಂದು 1/2 ಅಡಿ ಮೇಲೆ ಇರ್ಬೇಕು ಸರ್. ಈ ರೈತರು ಏನ್ ಮಾಡ್ತಾರೆ ಸರ್, ನರ್ಸಿಂದ ತರ್ತಾರೆ, ಅದು ಕಸಿ ಮಾಡಿರುವಂತದ್ದು ಮಣ್ಣಿಗೆ ಟಚ್ ಆಗಿರಂಗ ನಾಟಿ ಮಾಡಿರ್ತಾರೆ. ಅದರಿಂದ ಏನಾಗುತ್ತೆ ಸರ್, ಮಣ್ಣು ಮತ್ತೆ ನೀರು ಮಿಕ್ಸ್ ಆಗಿ ಆ ಕಸಿ ಮಾಡಿರೋ ಜಾಗಕ್ಕೆ ಹೋಗಿ ಯಾವ್ದಾದ್ರು ಒಂದು ಶಿಲೀಂಧ್ರ ಅಥವಾ ಯಾವ್ದಾದ್ರು ಒಂದು ರೋಗ ಬಂದು ಅದು ಮುರಿದು ಬೀಳುವ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ರೈತರಿಗೆ ಅದು ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾಗಿರುತ್ತೆ. ಅದು ಒಂದು ಮಿನಿಮಮ್ 1/2 ಅಡಿ ಯಾವ್ದೇ ಗಿಡ ಹಾಕಿ ಮಿನಿಮಮ್ 1/2 ಅಡಿ ಭೂಮಿ ಮಟ್ಟದಿಂದ ಮೇಲೆ ಇರ್ಬೇಕು ಸರ್. ಒಟ್ಟು ಕಸಿ ಮಾಡಿರೋ ಭಾಗ ಕೊಡ್ಬೇಕು, ಕಸಿ ಮಾಡಿರುವಂತ ಭಾಗ ಮೇಲೆ ಇರ್ಬೇಕಂತ ನಾವು. ಸರ್, ಮತ್ತೆ ಇದ್ರ ಸಸಿಗಳು ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯತೆ ಇದೆ ಅಂತಾರೆ? ಇದ್ರದ್ದು ಧಾರವಾಡದಲ್ಲಿ ಸಿಗುತ್ತೆ ಸರ್, ನಮ್ಮಲ್ಲಿ ಕಾಂಟ್ಯಾಕ್ಟ್ ಇದೆ ಸರ್. ಬೇಕಂದ್ರೆ ಅವ್ರಿಗೆ 50-100 ಬುಕ್ ಮಾಡಿದ್ರೆ ಅವರು ಡೆಲಿವರಿ ಮಾಡ್ತಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಸರ್ ಇದನ್ ಒಂದ್ಸಲ ಹಾಕ್ಬಿಟ್ಟು ನಾವೇ ಸಸಿ ಮಾಡ್ಕೋಬಹುದು ಸರ್. ಅದು ಬೀಜ ಬರುತ್ತಲ್ಲ ಸಸಿ ಮಾಡಿ ಅದೇ ಕಾಂಡ ತಂದು ಕಾಂಡ ಕಸಿ ಮಾಡಿ ಸಸ್ಯ ಅಭಿವೃದ್ಧಿ ಮಾಡೋದು ಬಹಳ ಈಸಿ ಇದೆ ಸರ್. ಹೌದಲ್ಲ ಸರ್, ಈ ಅವಕಾಡೋದಲ್ಲೂ ಸಸ್ಯ ಅಭಿವೃದ್ಧಿ ನಮ್ಮ ರೈತರ ಮಟ್ಟದಲ್ಲಿ ಮಾಡ್ಕೋಬಹುದು ಅಂತ ಹೇಳಿ? ಅದನ್ನು ಮಾಡ್ಕೋಬಹುದು ಸರ್, ಅದರಲ್ಲಿ ಬೀಜ ಬರ್ತವ ಸರ್, ಅದನ್ನ ಬೀಜದಿಂದ ಸಸ್ಯ ಅಭಿವೃದ್ಧಿ ಮಾಡಬಹುದು ಅಥವಾ ಕಾಂಡ ಕಸಿನೂ ಮಾಡಬಹುದು ಸರ್. ಸರ್, ಅವಕಾಡೋದಲ್ಲಿ ಬೀಜ ಸ್ವಲ್ಪ ದೊಡ್ಡದಿರುತ್ತಂತ ನಾನು ನೋಡಿದೆ ಫೋಟೋದೊಳಗ.